ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಈ ಜನಪದ ಗೀತೆ. ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ, ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ. ಕೋಡುಗಲ್ಲ ಮ್ಯಾಲೆ ಹಾಡು ತನಳಿದು ನಾಟ್ಯವ ನಾಡಿದ ಮಾದೇವನ, ಕೋಡುಗಲ್ಲ ಮ್ಯಾಲೆ ಹಾಡು ತನಳಿದು ನಾಟ್ಯವ ನಾಡಿದ ಮಾದೇವನ. ನಡುಗಂಡ ಕಿರುಗಂಡ ನಿಜ ಗಂಡನ, ಅರೆಗಂಡ ಕಿರಿಗಂಡ ಸಿರಿಗಂಡನ, ಕೂಗಿ ಕೂಗಿ ಕರೆಯೋಣ ಕೂಗಿಲೆ ಕಂಠದ ಮಾದಪ್ಪನ. ಸಿರಿದೇವ ಮಾರುದ್ರನ ಕೂಗಿ ಕೂಗಿ ಕರೆಯೋಣ ಕೂಗಿಲೆ ಕಂಠದ ಮಾದಪ್ಪನ, ಕೂಗಿ ಕೂಗಿ ಕರೆಯೋಣ ಕೂಗಿಲೆ ಕಂಠದ ಮಾದಪ್ಪನ. ಕೋಡುಗಲ್ಲ ಮ್ಯಾಲೆ ಹಾಡು ತನಲಿದು ನಾಟ್ಯವ ನಾಡಿದ ಮಾದೇವನ, ನಡುಗಣ್ಣ ಕಿರುಗಣ್ಣ ನಿಜ ಗಣ್ಣನ, ಅರೆಗಣ್ಣ ಕಿರಿಗಣ್ಣ ಸಿರಿಗಣ್ಣನ, ಕೂಗಿ ಕೂಗಿ ಕರೆಯೋಣ ಕೂಗಿಲೆ ಕಂಠದ ಮಾದಪ್ಪನ. ಈ ಜನಪದ ಗೀತೆಯೊಂದಿಗೆ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಸಮಯ 7 ಗಂಟೆ ಆಗುತ್ತಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.